ಮುಕ್ತಾಯವಾಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನ್ಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋಹರ್ಟ್ಸ್ಗಳು. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಅನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಲ್ಲಿ ಸೂಕ್ತ ದಾಖಲೆ ನೀಡಿ ಉಚಿತವಾಗಿ ಪಡೆಯಿರಿ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು, ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರಿ. ಆಮೇಲೆ 2 ಮತ್ತು 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಧೂಮ್ರಪಾನ್ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ. ಧೂಮ್ರಪಾನ್ ಕರ್ನೆ ಸೇ ಆಪ್ಕೊ ದಿಲ್ ಕಾ ಆಪ್ಕೆ ಔರ್ ಆಪ್ಕೆ ಪರಿವಾರ್ ಕೆ ಲಿಯೇ ಬನ್ ಸಕ್ತಿ ಹೈ ಸಜಾ. ತಂಬಾಕೂ ಆಜ್ ಹಿ ಛೋಡೆ. ಅಧಿಕ ಜಾನ್ಕಾರಿ ಔರ್ ಮದದ್ ಕೆ ಲಿಯೇ ಟೋಲ್ ಫ್ರೀ ನಂಬರ್ 1800-1123-56. ಭೀಮ ಜಯ ಕನ್ನಡವೆನಲು ವಿಕ್ರಮ ವಿಜಯ ರನ್ನನ ಸಾಹಸ ಭೀಮ ಜಯ ಹರಿಹರ ಹೆಣೆದ ಭಕ್ತಿಯ ಹಾರ ಹರಿಹರ ಹೆಣೆದ ಭಕ್ತಿಯ ಹಾರ ನುಡಿದರೆ ಮುತ್ತಿನ ಮಾಲೆ ಕನ್ನಡ ಬಿರಿದರೆ ಮಲ್ಲಿಗೆ ಕಂಪು ಕನ್ನಡ ಚಂದಿರ ಉಕ್ಕಿ ಹರಿಸಿದ ತಿಳಿ ಬೆಳದಿಂಗಳ ಪೆಂಟರ ಮೀಟಿದ ಅಕ್ಕ ಹೊನ್ನಮ್ಮ ನೆಲದ ಚಿತಾರನಂದಳ ನುಡಿದರೆ ಮುತ್ತಿನ ಮಾಲೆ ಕನ್ನಡ ಬಿರಿದರೆ ಮಲ್ಲಿಗೆ ಕಂಪು ಕನ್ನಡ ಕನ್ನಡ ತುಪ್ಪ ದ್ವಾಪರ ತೀರಕ್ಕೆ ಒಯ್ಯುವ ತೆಪ್ಪ ಎಣ್ಣೆಯು ಬೆರೆಯದ ಕನ್ನಡ ತುಪ್ಪ ಬಯಸಿಹಿನಿಧಿ ಸತಿಪತಿ ಸರಸದ ಭತ್ತದ ಸಿಹಿನಿಧಿ ನುಡಿದರೆ ಮುತ್ತಿನ ಮಾಲೆ ಕನ್ನಡ ಬಿರಿದರೆ ಮಲ್ಲಿಗೆ ಕಂಪು ಕನ್ನಡ ಕನ್ನಡ ಎನೆ ಕುಣಿದಾಡುವುದೆನ್ನದ ಕನ್ನಡ ಎನೆ ಕಿವಿ ನಿಮಿರುವುದು ಕನ್ನಡ ಎನೆ ಕುಣಿದಾಡುವುದೆನವಿಲ್ಲಲು ಕಾಣುವ ಕವಿಯೋಲು ತೆಕ್ಕನೆ ಮನಮೈ ಮರೆಯುವುದು ತೆಕ್ಕನೆ ಮನಮೈ ಮರೆಯುವುದು ಸಿರಿ ಕನ್ನಡ ದೇಳಿಗೆಯನ್ನು ನೋಡೆ, ಕನ್ನಡ ತಾಯಿಯ ಸೇವೆಯ ಮಾಡೆ, ಕನ್ನಡ ತಾಯಿಯ ಕನ್ನಡ ಎನೆ ಕುಣಿದಾಡುವುದೆನ್ನದ ಕನ್ನಡ ಎನೆ ಕಿವಿ ನಿಮಿರುವುದು, ಕನ್ನಡ ಎನೆ ಕುಣಿದಾಡುವುದೆನ್ನದ ಕನ್ನಡ ಎನೆ ಕಿವಿ ನಿಮಿರುವುದು, ಕನ್ನಡ ಎನೆ ಕಿವಿ ನಿಮಿರುವುದು. ವೃಂದಗಾನದಲ್ಲಿ ರಂಜನಿ ಪ್ರಭು ಮತ್ತು ಕುವೆಂಪು ಅವರ ಕವಿತೆಗಳನ್ನು ಆಲಿಸಿದ್ರಿ. ರೈತರಿಗಾಗಿ ಕಾರ್ಯಕ್ರಮ, ಈಗ ಕೃಷಿರಂಗ. ಎಳ್ಳು ತಳಿಗಳ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಪಿ ರವಿಶಂಕರ್ ಅವರಿಂದ ಮಾಹಿತಿ, ಅನಂತರ ಬಾಳಪ್ಪ ಹುಕ್ಕೇರಿ ಒಂದೆರಡು ಪ್ರಕಟಣೆಗಳು, ನಂತರ ಸಂದರ್ಶನ. ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ಮಾತೃತ್ವ ಅಭಿಯಾನ, ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿ? ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ಅಥವಾ ಬಾರ್ಡರ್ ನಲ್ಲಿ ಅವರು ಬಿತ್ತನೆ ಮಾಡ್ತಾರೆ, ರಾಗಿ ಜೊತೆಗೆ, ತೊಗರಿ ಜೊತೆಗೆ, ಮತ್ತೆ ಬೇರೆ ಬೇರೆ ಬೆಳೆಗಳ ಜೊತೆಗೆ ಅವರು ಅದನ್ನ ಮಿಶ್ರ ಬೆಳೆಯಾಗಿ ಏನು ಬೆಳೀತಾ ಇದ್ದಾರೆ. 20-25 ವರ್ಷದ ಹಿಂದೆ ಇದೇ ಬೆಳೆಯಲ್ಲಿ KBN-1 ಅನ್ನುವ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ದೀವಿ. ಅದನ್ನ ರೈತರು ಸುಮಾರು ಬೆಳೀತಾ ಇದ್ದಾರೆ. ಆ KBN-1 ವಿಶ್ವವಿದ್ಯಾನಿಲಯ ಹೊಸ ತಳಿಯನ್ನು ನಾವು ಡೆವಲಪ್ ಮಾಡಿ ಅದನ್ನ ಬಿಡುಗಡೆ ಮಾಡಿದ್ದೀವಿ, KBN-2 ಅಂತ. ಈ ತಳಿ KBN-2 ತಳಿ ವಿಶೇಷತೆ ಏನಂತಂದ್ರೆ 85 ದಿವಸದಲ್ಲಿ ಇದು ಕಟಾವಿಗೆ ಬರುತ್ತೆ. ಇನ್ನೊಂದು ಮುಖ್ಯವಾದ ಅಂಶ ಈ ತಳಿನಲ್ಲಿ ಅಂತಂದ್ರೆ ಇದು ಹೆಚ್ಚು ರೆಂಬೆ ಕೊಂಬೆಗಳನ್ನ ಹೊಂದಿದೆ, ಮತ್ತೆ ಹೆಚ್ಚು ಕಾಯಿಗಳು ಬರುತ್ತೆ. ಆಮೇಲೆ ಇದರಲ್ಲಿ ಎಣ್ಣೆ ಅಂಶ 48-50% ರೋಗ ಮತ್ತೆ ಕೀಟಗಳ ಬಾಧೆ ಅಷ್ಟಾಗಿ ಈ ತಳಿಗೆ. ಈ ಭತ್ತ ಎಲ್ಲೆಲ್ಲಿ ಬೆಳೀತಾರೆ, ಭತ್ತ ಕಟಾವಾದ ನಂತರ ಏನು ತೇವಾಂಶ ಏನಿರುತ್ತೆ, ಆ ತೇವಾಂಶವನ್ನು ಉಪಯೋಗಿಸಿಕೊಂಡು ಕೂಡ ಬೆಳೆಯುವಂತ ತಳಿ ಇದು. ಅಂದ್ರೆ ಇದು ಮುಂಗಾರುಗಳು ಬರೋದ್ರಿಂದ ಜೇನು ಸಾಕಾಣಿಕೆ ಮಾಡುವಂತ ರೈತರು ಏನಿರ್ತಾರೆ ಅವ್ರಿಗೆ ಇದು ಹೆಚ್ಚು ಉಪಕಾರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂತಂದ್ರೆ ಸಾಧಾರಣವಾಗಿ ಇರುತ್ತೆ, ಹಾಗೆ ಜೇನು ಸಾಕುವಂತಹ ರೈತರು ಯಾರಾದ್ರೂ ಇದ್ರೆ ಅವರಿಗೆ ನಾನು ಇನ್ನೊಂದು ವಿಷಯ ಏನ್ ತಿಳಿಸಬೇಕು ಅಂತಂದ್ರೆ ಈ ತಳಿ ಎಲ್ಲಾ ಕಾಲದಲ್ಲಿನೂ ಬೆಳೆಯಬಹುದಾದ್ರಿಂದ ಜೇನು ಸಾಕಾಣಿಕೆ ಮಾಡುವಂತ ರೈತರು ಈ ಒಂದು ತಳಿಯನ್ನ 15 ದಿವಸದ ಅಂತರದಲ್ಲಿ ಒಂದೊಂದು ಕಾಲ್ ಎಕರೆನೋ ಅಥವಾ ಒಂದು ಇರುತ್ತೆ. ಹಾಗಾಗಿ ಅವರು ಜೇನು ಸಾಕಣೆದಾರರಿಗೆ ಇದು ಒಂದು ವರವಾಗಿ ಪರಿಣಮಿಸುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇದನ್ನ ಮುಂಗಾರಿನಲ್ಲಿ ವೆಚ್ಚ ಬರಲ್ಲ, ಯಾವುದು ಔಷಧಿ ಅದೇನು ಉಪಯೋಗಿಸುವಂತದ್ದಿರಲ್ಲ. ಹಾಗಾಗಿ ಮುಂಗಾರಿನಲ್ಲಿ ಬಿತ್ತನೆ ಮಾಡುವಂತ ರೈತರು ಅವರು ಸಾಧಾರಣವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಎರಚ್ತಾರೆ. ಬಿತ್ತನೆ ಮಾಡೋದಾದ್ರೆ ಇದು ಸಣ್ಣ ಸಣ್ಣ ಬೀಜ ಆಗಿರೋದ್ರಿಂದ ಬೀಜದ ಜೊತೆಗೆ ಸ್ವಲ್ಪ ಮರಳನ್ನು ಮಿಶ್ರ ಮಾಡಿಕೊಂಡು ಬಿತ್ತನೆ ಮಾಡಿದ್ರೆ ಹೆಚ್ಚು ಒತ್ತಾಗಿ ಬರೋದಿಲ್ಲ, ಹಾಗಾಗಿ ಬಿದ್ದೋಗುವಂತಹ ಸಂದರ್ಭ ಕಡಿಮೆ. ಹಾಗಾಗಿ ಅವರು 2 ಸಾಲ ಮಧ್ಯೆ ಅವರು ಏನು ಒಂದು ಕುಂಟೆ ಹೊಡೆದ್ರೆ ಮಣ್ಣು ಬುಡಕ್ ಬೀಳತ್ತೆ, ಕಳೆ ಕಂಟ್ರೋಲ್ ಆಗುತ್ತೆ. ಈ ಕಟಾವು ಮಾಡೋದು ಅಂತಂದ್ರೆ ಯಾವಾಗ ಕಾಯಿಗಳು ಬಲೀಲಿಕ್ಕೆ ಶುರು ಆಗಿ ಮೇಲ್ಗಡೆ ಈ ಹೂವಿನ ಪದರ ಏನಿದೆ ಅದೆಲ್ಲ ಕಪ್ಪಾಗಿ ಕನ್ವರ್ಟ್ ಆಗಿ ಅದನ್ನ ತಲೆಕೆಳಕಾಗಿ ಇಟ್ಟು ಒಂದು ಗುಡ್ಡೆ ಟೈಪ್ ಮಾಡಿ ಮಳೆ ಕಡಿಮೆ ಆದ ನಂತರ ಬಡದು ಅದನ್ನ ಥ್ರೆಶಿಂಗ್ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡಿಕೊಂಡ್ರೆ ಬೀಜ ಸಿಗುತ್ತೆ. ಸಾಧಾರಣವಾಗಿ ಈ ತಳಿನಲ್ಲಿ ಒಳ್ಳೆಯ ಬೆಳೆ ಬಂತು ಅಂತಂದ್ರೆ 1 ಎಕರೆಗೆ 5-6 ಕ್ವಿಂಟಾಲ್ ಬೀಜವನ್ನ ನಾವು ನಿರೀಕ್ಷಣೆ ಮಾಡಬಹುದು. ಈ ಹೊಸ ತಳಿಯನ್ನು ರೈತರು ಮಿಶ್ರ ಬೆಳೆಯಾಗಿ ಕೂಡ ಉಪಯೋಗಿಸಬಹುದು ಅಥವಾ ಸೋಲ್ ಕ್ರಾಪ್ ಅಂತ ಏನ್ ಹೇಳ್ತೀವಿ ಅದನ್ನು ಬೆಳೆದು ರೈತರು ಉಪಯೋಗಿಸಬಹುದು. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ 2022 ನಮ್ಮ ಈ ಕೃಷಿ ಮೇಳದ ಅಂಗವಾಗಿ ಎಳ್ಳಿನಲ್ಲಿ ಒಂದು ಹೊಸ ತಳಿಯನ್ನ ಬಿಡುಗಡೆ ಮಾಡಿದೆ. ಅದಲ್ಲೇ ಮಳೆ ಏನ್ ಬರುತ್ತೆ, ಬರಣಿ ಮಳೆ ಬಂದ ತಕ್ಷಣ ಈ ಎಳ್ಳನ್ನು ಬಿತ್ತನೆ ಮಾಡಿ ಮಳೆಯಾಶ್ರಯದಲ್ಲೇನೆ ಅದನ್ನ ಬೆಳೆದು ನಂತರ ಮುಖ್ಯ ಬೆಳೆ ಕಪ್ಪು ಬೀಜದ್ದಾಗಿದ್ದು ಮಾರ್ಕೆಟ್ ಅಲ್ಲಿ ರೇಟು ಕಡಿಮೆ, ಅದು ರೈತರಿಗೂ ಗೊತ್ತಿದೆ. ಜೊತೆಗೆ ಅದರಲ್ಲಿ ಇಳುವರಿನೂ ಕಡಿಮೆ ಇದ್ದು ಅವಧಿ ಜಾಸ್ತಿ ಇದೆ. ಹಾಗಾಗಿ ಇದನ್ನ ಎಲ್ಲಾ ಅಂಶಗಳನ್ನು ನಾವು ಪರಿಗಣಿಸಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ಮೊಟ್ಟ ಮೊದಲ ಬಾರಿಗೆ ಬಿಳಿ ಎಳ್ಳು ತಳಿಯನ್ನು ಅವಶ್ಯಕತೆ ಇರಲ್ಲ, ಆ ಬಿಳಿ ಎಳ್ಳನ್ನೇ ಅವರು ಖಾದ್ಯ ಪದಾರ್ಥಗಳಿರ್ಬೋದು ಏನೇ ಇರ್ಬೋದು ತಯಾರಿಸಲಿಕ್ಕಾಗಿ ಅವರು ಅದನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು. ಈ ತಳಿ ಹೆಸರು ಜಿ ಕೂಡ ಅಲ್ಪಾವಧಿಯಾಗಿದ್ದು 90-95 ದಿವಸದಲ್ಲಿ ಕಟಾವಿಗೆ ಬರುತ್ತೆ. ಮತ್ತೆ ಇನ್ನೊಂದು ಅಂಶ ಅಂದ್ರೆ ಇದರಲ್ಲಿ ಹೆಚ್ಚು ರೆಂಬೆ ಕೊಂಬೆಗಳು ಬರುತ್ತೆ, ಕಾಣೆ ಮಾಡಬಹುದು, ಅಷ್ಟು ಕಾಯಿಗಳನ್ನ ಕೊಡುವಂತಹ ಒಂದು ಶಕ್ತಿ ಈ ತಳಿಗಿದೆ. ಹಾಗಾಗಿ ಈ ತಳಿಯನ್ನ ರೈತರು ಮುಂಗಾರು ಏನು ಮೊದಲ ಹೂವೇನು ಬರುತ್ತೆ ಆ ಹೂವು ಎಲೆ ಆಕಾರದಲ್ಲಿನೇ ಕನ್ವರ್ಟ್ ಆಗ್ಬಿಡುತ್ತೆ, ಹೂಗಳು ಬರದೇ ಇಲ್ಲ. ಯಾವಾಗ ಹೂ ಬರಲ್ಲ ಕಾಯಿರಲ್ಲ ಬೀಜ ಕಟ್ಟಲ್ಲ. ಹಾಗಾಗಿ ಮೊದಲನೇ ಮಳೆಗೆ ಅಥವಾ ಜೂನ್ ಮೊದಲ ವಾರ ಅಥವಾ ಎರಡನೇ ವಾರದಲ್ಲಿ ಬಿತ್ತನೆ ಮಾಡ್ತು ಅಂತಂದ್ರೆ ಅದು ಹೂ ಬಂದಾಗ ಮೂರು ಮೆಜರ್ ಇಲ್ಲ, ನಿಯಂತ್ರಣ ಮಾಡಲಿಕ್ಕೆ ಅದು ಕಷ್ಟ. ಅಂತ ಸಂದರ್ಭದಲ್ಲಿ ರೈತರು ಏನು ಮಾಡಬೇಕು ಅಂತಂದ್ರೆ ಇನ್ನು ರೋಗ ಕಂಡ ತಕ್ಷಣ ರೋಗ ಬಂದಿರುವಂತಹ 8-10 ಗಿಡಗಳು ರೋಗ, ನಾವು ವೈಟ್ ಫ್ಲೈಸ್ ಅಂತ ಏನ್ ಹೇಳ್ತೀವಿ ಬಿಳಿ ನೊಣಗಳು, ಬಿಳಿ ನೊಣಗಳಿಂದ ಈ ರೋಗ ಹರಡುತ್ತೆ. ಹಾಗಾಗಿ ರೋಗ ಬಂದಿರುವಂತ ಗಿಡ ಕಿತ್ತಾಕ್ಬಿಟ್ಟು ಅದು ಏನು ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇದ್ದು ಮೋಡ ಇತ್ತು ಅಂದ್ರೆ ಬೂದು ರೋಗ ಬರುತ್ತೆ. ಬೂದು ರೋಗ ಬಂದಾಗ ಅವರು ಕಾರ್ಬನ್ಡೈಸಿಮ್ ಏನಿದೆ ಶಿಲೀಂಧ್ರ ನಾಶಕ ರೋಗಗಳು ಬರೋದು ಕಡಿಮೆ ಇರುತ್ತೆ. ಜೊತೆಗೆ ಬಿತ್ತನೆ ಮಾಡುವಾಗ ಕೂಡ ರೈತರು ಇನ್ನೊಂದು ಅನುಸರಿಸಬೇಕಾದ ಕ್ರಮ ಏನಂತಂದ್ರೆ ಇದನ್ನ ಸಾಧಾರಣವಾಗಿ ರೈತರು ಏನ್ ಮಾಡ್ತಾರೆ, ಅನ್ನ ಇರೋದ್ರಿಂದ ಮರಳಿನ ಜೊತೆ 1:1 ಪ್ರಮಾಣ ಅಂದ್ರೆ 1 ಕೆಜಿಗೆ 1 ಕೆಜಿ ಅಷ್ಟು ಮರಳು, ಮರಳು ಜೊತೆ ಮಿಶ್ರಣ ಮಾಡಿಕೊಂಡು ಸಾಲೆಗೆ ತಿನ್ನಿಂಗ್ ಮಾಡಬೇಕು ಅಂತ ಹೇಳ್ತೀವಿ. ಹೆಚ್ಚು ಒತ್ತಾಗಿತ್ತು ಅಂತಂದ್ರೆ ಮಧ್ಯ ಮಧ್ಯದಲ್ಲಿರುವಂತ ಗಿಡಗಳನ್ನ ಕೀಳ್ಬೇಕು, ಕೀಳಲಿಲ್ಲ ಅಂದ್ರೆ ಏನಾಗುತ್ತೆ ರೆಂಬೆ ಕೊಂಬೆ ಜಾಸ್ತಿ ಬರಲ್ಲ. ಅದು ಗಿಡ ಮಾಡಿದ್ರೆ 1 ಎಕರೆಗೆ 1.5 ಕೆಜಿಯಿಂದ 2 ಕೆಜಿ ರೈತರಿಗೆ ಬೀಜ ಸಾಕಾಗುತ್ತೆ. ಇಷ್ಟು ಪ್ರಮಾಣದ ಬೀಜವನ್ನು ರೈತರು ಉಪಯೋಗಿಸಿಕೊಂಡು ಸಾಲಿನಲ್ಲಿ ಬಿತ್ತನೆ ಮಾಡಿ ಹೇಳಿದಂಗೆ 2 ರೋಗಗಳು ಬಂದಾಗ ಅವರು ಅದನ್ನ ಔಷಧಿಯನ್ನು ಸಿಂಪರಣೆ ಮಾಡಿಕೊಂಡು ಅದನ್ನ ರೋಗಗಳನ್ನ ನಿಯಂತ್ರಣ ಮಾಡಿಕೊಂಡು ಬೆಳೆದ ನಿರೀಕ್ಷಿಸಬಹುದು. ಮತ್ತೆ ಎಣ್ಣೆ ಇಳುವರಿ 1 ಎಕರೆಗೆ 200-250 ಕೆಜಿ ಎಳ್ಳೆಣ್ಣೆ ರೈತರಿಗೆ ಸಿಗುತ್ತೆ. ಜೊತೆಗೆ ಇವಾಗ ರೈತರು ರಫ್ತು ಆಗುತ್ತೆ, ಆದ್ರಿಂದ ಆ ರಫ್ತಿಗೆ ಬೇಕಾಗುವಂತಹ ಗುಣಮಟ್ಟವನ್ನು ಕಾಯ್ಕೊಂಡು ರೈತರು ಆ ರೀತಿಯಾದಂತಹ ಬೆಳೆ ಏನಾದರೂ ಬೆಳೆದರೆ ಮಾರುಕಟ್ಟೆಯಲ್ಲಿ ದರ ಸಿಗೋದ್ರಿಂದ ಈ ರೀತಿ ರೈತರು ಬೆಳೆದು ಇದರ ಉಪಯೋಗವನ್ನ ರೈತರು ಪಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಕಟಾವು ಹೇಳಬೇಕು ಅಂತಂದ್ರೆ ಯಾವಾಗ ಕಾಯಿಗಳು ಹಳದಿ ಬಣ್ಣಕ್ಕೆ ತಿರುಗಿ ಎಲೆ ಎಲ್ಲ ಉದುರುತ್ತೆ. ಜೊತೆಗೆ ಈ ತಳಿಯಲ್ಲಿ ನಾನು ಇನ್ನೊಂದು ಮುಖ್ಯವಾದ ಕಾಯಿ ಕಟ್ಟಿ ಕಾಳು ಬಲಿಯುವಾಗ ಕೂಡ ಎಲೆಗಳು ಹಸಿರಾಗಿರೋದ್ರಿಂದ ಕಾಳುಗಳು ಬಲಿಷ್ಠವಾಗಿರುತ್ತೆ, ಆದ ಕಾರಣ ಹೆಚ್ಚಿನ ಇಳುವರಿಯನ್ನ ನಿರೀಕ್ಷಿಸಬಹುದು. ಯಾವಾಗ ಈ ಕಾಯಿಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ ನಂತರ ಎಲೆಗಳು ಉದುರಿದಾಗ ಅದು ಗಿಡ ಒಣಗ್ತಾ ಬಂದಾಗ ಬುಡಕ್ಕೆ ಕಟ್ ಮಾಡಿ 9001900926 ಇನ್ನೊಂದ್ಸಲ ಹೇಳ್ತೀನಿ 9900190926 ಈ ಸಂಖ್ಯೆ ಹಾಡಿರುವ ಒಂದು ಜನಪದ ಗೀತೆ. ಅದಾದ ನಂತರ ಕೃಷಿ ಮಾಹಿತಿ. ಯಾರಿವಳು ನಾರಿ ಶೃಂಗಾರಿ, ಯಾರಿವಳು ನಾರಿ ಶೃಂಗಾರಿ, ಯಾರಿವಳು ನಾರಿ ಶೃಂಗಾರಿ, ಬಯಲು ಬಂಗಾರಿ ಮುಂಚು ಮುಂಗಾರಿ ಹಂಗ ನಗಿ ಮಾರಿ ಹೂ ಬಿಸಲ ಹೊನ್ನಮ್ಮಿ ಬಣ್ಣ ಮಿಚ್ಚು ಗುಡಿ ಗಣ್ಣ ಕುಕ್ಕತಾವ ಕಣ್ಣ ತೇಜದಲ್ಲಿ ಬಾರಿ ಹೂ ಬಿಸಲ ಹೊಂದರಳೆ ಕಾಜಗಿ ಹೊಡಿ ತೂಕತದ ಮುಡಿ ನಾಗರದ ಹೆಡಿ ಮೈ ಸೊಳ್ಳೆ ಕಾಜಗಿ ಮೈ ಸೊಳ್ಳೆ ಕಾಜ ಅಪರೂಪ ರೂಪ ಚಿತ್ರರತಿ ಅಪರೂಪ ರೂಪ ಚಿತ್ರರತಿ ಕಾಮರತತಿ ಮದನ ಗಜಗತಿ ಬೆಳಗಿನ ಯಾರಿ ಅಪರೂಪ ರೂಪ ಚಿತ್ರರತಿ ಕಾಮ ಶರತತಿ ಮದನ ಗಜಗತಿ ಬೆಳಗಿನ ಯಾರಿ ಮಾಯದಲ್ಲಿ ದೂರಿ ಯಾರಿವಳು ನಾರಿ ಶೃಂಗಾರಿ ಯಾರಿವಳು ನಾರಿ ಶೃಂಗಾರಿ ಯಾರಿವಳು ನಾರಿ ಶೃಂಗಾರಿ ಬಯಲ ಬಂಗ ಬಿಸಲ ಹೊನ್ನ ಮೈ ಬಣ್ಣ ಮಿಂಚುಗುಡಿ ಗಣ್ಣ ತುಕ್ಕುತ್ತಾವ ಕಣ್ಣ ತೇಜರಿ ಬಾರಿ ಮೈ ಸೊಳ್ಳೆ ಗಾದಿಗೆ ಒಳ ಬೀರಿ ಬೀರಿ ಯಾರಿವಳು ನಾರಿ ಶೃಂಗಾರ ಬಯಲ ಬಂಗಾರಿ ಚುಂಗಾರಿ ಚುಂಗಾರಿ ಶುಕನ್ಯದರು ರಂಬೆ ಸುಳಿ ದಂಗೆ ಮಾಡಿತ ಬಂಗ ಹಿಡಿಸಿದ್ದಳೆ ಗುಂಗ ಶುಕನ್ಯದರು ರಂಬೆ ಸುಳಿ ದಂಗ ಯಾರಿವಳು ನಾಡಿ ಶೃಂಗಾರಿ ಬೈಲ ಬಂಗಾರಿ ಮಿಂಚು ಮುಂಗಾರಿ ಹಂಗನಗಿ ಮಾರಿ ಹೂ ಬಿಸಿಲ ಹೊನ್ನಮೈ ಬಣ್ಣ. ಜಾನುವಾರುಗಳನ್ನು ಕಾಡುವಂಥ ಬಾಹ್ಯ ಪರೋಪಜೀವಿಗಳಲ್ಲಿ ನೊಣಗಳು ಚಿಗಿಟವನ್ನು ವಹಿಸ್ತವೆ. ಮತ್ತು ಆಂತರಿಕ ಮತ್ತು ಏಕಾಣು ಪರೋಪಜೀವಿಗಳ ಜೀವನ ಚಕ್ರದಲ್ಲಿ ಮಧ್ಯವರ್ತಿಗಳಾಗಿ ಅವುಗಳ ಜೀವನ ಚಕ್ರವನ್ನು ಪೂರ್ಣಗೊಳಿಸಲಿ ಕಂಡುಬರ್ತವೆ. ಇವುಗಳಲ್ಲಿ ಬೇರೆ ಬೇರೆ ರೀತಿಯ ನೊಣಗಳು ಇದ್ದಾವೆ. ಅವುಗಳಲ್ಲಿ ಕಚ್ಚುವಂಥ ನೊಣಗಳು ಅಥವಾ ರಕ್ತವನ್ನು ಹೀರುವಂಥ ನೊಣಗಳು ಕಂಡುಬರ್ತವೆ. ಸೊಳ್ಳೆಗಳಲ್ಲಿ ಮೂರು ಜಾತಿಗಳಿದ್ದಾವೆ. ಒಂದು ಅನಾಫಿಲಿಸ್ಸು, ಇನ್ನೊಂದು ಏಡಿಸ್ ಅಂತ, ಮತ್ತೊಂದು ಕ್ಯೂಲೆಕ್ಸ್ ಅಂತ. ಇವುಗಳಲ್ಲಿ ಪ್ರಮುಖವಾಗಿ ಕಾಡ್ತಾ ಇರುವಂಥ ಈ ಡೆಂಗೆ ಜ್ವರ ಮತ್ತು ಚಿಕನ್ ಗುನ್ಯ ರೋಗಗಳನ್ನು ಈ ಏಡಿಸ್ ಸೊಳ್ಳೆಗಳು ಕಚ್ಚೋದ್ರ ಮೂಲಕ ಹರಡ್ತವೆ. ಮತ್ತು ಈ ಸೊಳ್ಳೆಗಳು ಮುಖ್ಯ ಪಾತ್ರವನ್ನು ವಹಿಸ್ತವೆ. ಇನ್ನು ಈ ಫ್ಲೀ ಬಾಟಮಸ್ ಎನ್ನುವಂಥ ನೊಣಗಳು ಮನೆಯ ನೊಣಗಳಿಗಿಂತ ಬಹಳ ಸಣ್ಣದಾಗಿರ್ತವೆ. ಈ ನೊಣಗಳು ಹೆಚ್ಚಾಗಿ ಕುರಿಗಳನ್ನು ಕಚ್ಚೋದ್ರಿಂದ ಇವು ನೀಲಿ ನಾಲಿಗೆ ರೋಗವನ್ನು ಹರಡೋದ್ರಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಅದೇ ರೀತಿ ಈ ಟಬ್ಯಾನ್ ಜಾನುವಾರುಗಳಲ್ಲಿ ಕಾಣಬಹುದು. ಇದರ ಜೊತೆಗೆ ಏಕಾಣು ಪರೋಪಜೀವಿಗಳಿಂದ ಉಂಟಾಗುವಂಥ ಟ್ರಿಪನೊಸೋಮಿಯೋಸಿಸ್ ರೋಗವನ್ನು ಇವು ಹರಡ್ತವೆ. ಈ ರೋಗಕ್ಕೆ ತುತ್ತಾಗಿ ಕಚ್ಚದೇ ಇರುವಂಥ ನೊಣಗಳು ಅಂದರೆ ಈ ಮನೆ ನೊಣಗಳು. ಇವು ಮುಖ್ಯವಾಗಿ ಮುಖದ ಮೇಲೆ ಅಥವಾ ಕಣ್ಣಿನ ಹತ್ತಿರ ಕಾಡುವಂಥ ಸಣ್ಣ ನೊಣಗಳು. ಹಾಗೆಯೇ ಈ ನೊಣಗಳ ಹಾವಳಿಯನ್ನು ನಾವು ಹೆಚ್ಚಾಗಿ ಹಸು, ಕುರಿ, ಹಂದಿ ಮತ್ತು ಕೋಳಿ ಫಾರಂಗಳಲ್ಲಿ ಕಾಣಬಹುದು. ಸರಿಯಾದ ಶೇಖರಿಸಬೇಕು, ಯಾಕೆಂದರೆ ನೊಣಗಳು ಈ ಹಸುಗಳ ಸಗಣಿ ಮೇಲೆ ಮತ್ತು ಕಲುಷಿತಗೊಂಡಂತಹ ಜಾಗದಲ್ಲಿ ಮೊಟ್ಟೆಗಳನ್ನು ಇಡ್ತವೆ. ಇದರಿಂದ ಮೊಟ್ಟೆ ಮೇಲೆ ಉರುಳ್ತವೆ. ಇದರಿಂದ ನಾವು ಕೋಳಿ ಮೊಟ್ಟೆಗಳ ಮೇಲೆ ಸಣ್ಣ ಸಣ್ಣ ಕಪ್ಪು ಚುಕ್ಕೆಗಳನ್ನು ಕಾಣಬಹುದು. ಇದರಿಂದ ಮೊಟ್ಟೆಯ ಬೆಲೆ ಕುಸಿದು ಅನ್ಯವಾಗಿ ಕುರಿಗಳ ಮೂಗಿನ ತುದಿಯಲ್ಲಿ ತಮ್ಮ ಮೊದಲನೆಯ ಹಂತದ ಮರಿಗಳನ್ನು ಇಡ್ತವೆ. ನಂತರ ಈ ಮರಿಗಳು ಮೂಗಿನ ಆಳವನ್ನು ತಲುಪಿ ಕಳೆದುಕೊಳ್ತವೆ. ಜೊತೆಗೆ ನರಗಳ ದುರ್ಬಲತೆಯನ್ನು ನಾವು ಗಮನಿಸಬಹುದು. ಕುರಿಗಳು ಸೀನಿದಾಗ ಮೂರನೇ ಹಂತದ ಮರಿಗಳು ಮೂಗಿನಿಂದ ನೆಲದ ಮೇಲೆ ಪ್ರೌಢಾವಸ್ಥೆಯನ್ನು ತಲುಪ್ತವೆ. ಇನ್ನು ಮೂರನೇ ಗುಂಪಿಗೆ ಸೇರಿದಂಥ ನೊಣಗಳು ಅಂದರೆ ಕ್ರೈಸೋಮಿಯಾ, ಲುಸಿಲಿಯಾ ಮತ್ತು ಸಾರ್ಕೋಫೇಗಾ ಅಂತ. ಈ ನೊಣಗಳು ಜಾನುವಾರುಗಳ ಮೈ ಮೇಲೆ ಸಣ್ಣ ಗಾಯಗಳಿಂದ ಸುರಿಯುವಂತಹ ರಕ್ತ ಅಥವಾ ಗಾಯಗಳಿಂದ ಬರುವಂತಹ ವಾಸನೆಗೆ ಆಕರ್ಷಣೆಗೊಳ್ತವೆ, ಮಣಿಗೆಯನ್ನು ಹೊಂದುತ್ತವೆ. ನಂತರ 5 ಅಥವಾ 6 ದಿನಗಳ ಒಳಗೆ ಮೂರನೇ ಹಂತಕ್ಕೆ ತಲುಪಿದಂಥ ಮರಿಗಳು ಗಾಯಗಳಿಂದ ಹೊರಗಡೆ ಬಂದು ಮಣ್ಣಿನ ಒಳಗಳವನ್ನು ಹೆಚ್ಚು ಮಾಡ್ತವೆ. ಇಂತಹ ಗಾಯಗಳಿಂದ ಕೆಲವೊಮ್ಮೆ ಕೆಟ್ಟ ವಾಸನೆ ಬರೋದನ್ನು ನಾವು ಗಮನಿಸಬಹುದು. ಇಂತಹ ಸಂದರ್ಭದಲ್ಲಿ ಪಶುವೈದ್ಯರಿಂದ ಸರಿಯಾದ ಚಿಕಿತ್ಸೆಯನ್ನು ಕೊಡಿಸದೆ ಬೆಕ್ಕುಗಳ ಮೇಲೆ ಕಾಣ್ತವೆ. ಇವುಗಳ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕುರಿ ಮತ್ತು ಮೇಕೆ ಮರಿಗಳಲ್ಲಿ ಇವುಗಳ ತೊಂದರೆಯನ್ನು ನಾವು ಕಾಣಬಹುದು. ಈ ಚಿಗುಟುಗಳು ಹೆಚ್ಚಾಗಿ ಹೊಂದಬಹುದು. ನಂತರ ಕುರಿಗಳು ಮತ್ತು ಮೇಕೆಗಳು ತಮ್ಮ ದೇಹವನ್ನು ಸುತ್ತಮುತ್ತಲಿನ ಕೊಟ್ಟಿಗೆಗೆ ಉಜ್ಜೋದ್ರಿಂದ ಕೂದಲು ಉದುರೋದನ್ನು ನಾವು ಕಾಣಬಹುದು, ಹೊಟ್ಟಿನ ಸುತ್ತ ಕಾಣಬಹುದು. ಜೊತೆಗೆ ಕೆಲವೊಂದು ಸಂದರ್ಭದಲ್ಲಿ ಈ ತೊಡೆಯ ಒಳಭಾಗದಲ್ಲಿ ಕೆಚ್ಚಿಲ ಮೇಲೆ ಕೂಡ ಈ ಹೇನುಗಳನ್ನು ಕಾಣಬಹುದು. ಇವು ಕಾಣಬಹುದು. ಸಾಮಾನ್ಯವಾಗಿ ನಾವು ಉಣ್ಣೆಗಳನ್ನು ಜಾನುವಾರುಗಳ ಕಿವಿನಲ್ಲಿ, ಕತ್ತಿನ ಭಾಗದಲ್ಲಿ, ತೊಡೆಯ ಒಳಭಾಗದಲ್ಲಿ, ಹೊಟ್ಟೆಯ ಕೆಳಭಾಗದಲ್ಲಿ ನಾವು ಕಾಣಬಹುದು. ಆದ್ದರಿಂದ ಉಣ್ಣೆಗಳ ಮೂಲಕ ಹರಡುವಂಥ ರೋಗಗಳನ್ನು ನಾವು ಹೆಚ್ಚಾಗಿ ಮಿಶ್ರತಳಿಗಳಲ್ಲಿ ಕಾಣಬಹುದು. ಉದಾಹರಣೆಗೆ ಉಣ್ಣೆಗಳಿಂದ ಹರಡುವಂಥ ಏಕಾಣು ಪರೋಪಜೀವಿಗಳಿಂದ ಉಂಟಾಗುವಂಥ ರೋಗಗಳಾದಂಥ ಬೆಬಿಸಿಯೋಸಿಸ್, ಥೈಲಿಯೋರಿಸಿಸ್ ಮುಂತಾದವುಗಳು ನಾವು ಉಣ್ಣೆಗಳನ್ನು ಬೇಸಿಗೆ ಜಾಗದಲ್ಲಿ ಕಾಣಬಹುದು. ಇನ್ನು ಈ ಬಾಹ್ಯ ಪರೋಪಜೀವಿಗಳ ನಿರ್ವಹಣೆ ಅಂತ ಅಂದರೆ ಮೊಟ್ಟೆ ಮೊದಲನೇದಾಗಿ ಸರಿಯಾದ ನಿರ್ವಹಣಾ ಪದ್ಧತಿಗಳನ್ನು ನಮ್ಮ ಸುತ್ತಮುತ್ತಲಿನ ಸರಿಯಾದ ರೀತಿಯಲ್ಲಿ ಮತ್ತು ಸರಿಯಾದ ಜಾಗದಲ್ಲಿ ವಿಲೇವಾರಿ ಮಾಡೋದು ಬಹಳ ಮುಖ್ಯ. ಇನ್ನು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಕೋಬೇಕಾಗತ್ತೆ. ತಗ್ಗು ಪ್ರದೇಶ ಅಥವಾ ಕೊಳಚೆ ಮನೆ ನೊಣಗಳ ಹಾವಳಿ ಮತ್ತು ಅವುಗಳಿಂದ ಉಂಟಾಗುವಂಥ ತೊಂದರೆಯನ್ನು ನಾವು ತಡೆಗಟ್ಟಬಹುದು. ಇನ್ನು ಕೀಟನಾಶಕಗಳನ್ನು ಮತ್ತು ನುಸಿನಾಶಕಗಳನ್ನು ಬಳಸೋದ್ರ ಮೂಲಕ ಈ ಬಾಹ್ಯ ರಾಸುಗಳನ್ನು ಕಟ್ಟುವಂಥ ಜಾಗದಲ್ಲೂ ಕೂಡ ಈ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬೇಕಾಗತ್ತೆ. ಜೊತೆಗೆ ಉಣ್ಣೆಗಳಿಗೆ ಕೆಲವೊಂದು ವಿಶೇಷವಾದ ಕೀಟನಾಶಕಗಳನ್ನು ಬಳಸಿ ಕೀಟನಾಶಕದಿಂದ ಮುಳುಗು ಸ್ನಾನವನ್ನು ಮಾಡಿಸಬೇಕಾಗತ್ತೆ. ಇನ್ನು ರೋಗದ ತೀವ್ರತೆ ಮತ್ತು ರೋಗದ ಲಕ್ಷಣಗಳನ್ನು ನೋಡಿಕೊಂಡು ನಾವು ಈ ಕೀಟನಾಶಕಗಳನ್ನು 2-3 ಸಾರಿ ಬಳಸಬೇಕಾಗತ್ತೆ. ಈ ಪ್ರಾಣಿಗಳಲ್ಲಿ ಈ ಕೀಟನಾಶಕಗಳನ್ನು ಬಳಸೋದಕ್ಕಿಂತ ಮುಂಚೆ ಪಶುವೈದ್ಯರ ಸಲಹೆಯನ್ನು ಪಡ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಇನ್ನು ಮೂಗಿನ ಹಾವಳಿಯನ್ನು ಕಡಿಮೆಗೊಳಿಸಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಪಶುಪಾಲನಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು ಅಥವಾ ಪಶುವೈದ್ಯಕೀಯ ಆಸ್ಪತ್ರೆಯ ವೈದ್ಯರನ್ನು ಸಂಪರ್ಕಿಸಬಹುದು. ಪಿಎಂ ಜಗದೀಶ್ ಅವರಿಂದ ಕೃಷಿ ಮಾಹಿತಿಯನ್ನ ಕೇಳಿದಿರಿ. ಇದರೊಂದಿಗೆ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇಂದು ರಾತ್ರಿ 8 ಗಂಟೆಗೆ ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯ ದಿಗ್ಗಜರೊಂದಿಗೆ ಸಂವಾದವಿದೆ. ಈ ವಾರದ ಅತಿಥಿ ಡಾಕ್ಟರ್ ಅರವಿಂದ ಮಾಲಗತ್ತಿ. 9:15 ಕನ್ನಡವೆಂದರೆ ಬರೀ ನುಡಿಯಲ್ಲ, ಮಾತನಾಡುತ್ತಾರೆ ಡಾಕ್ಟರ್ ಚನ್ನಬಸವಯ್ಯ ಹಿರೇಮಠ. ರಾತ್ರಿ 10 ಗಂಟೆಗೆ ಜನಪದ ಸಂಗೀತ, ಜಾನಪದ ಮಹಾಕಾವ್ಯಗಳು, ಆನಂತರ ಜುಂಜಪ್ಪನ ಕಾವ್ಯ ಪ್ರಸಾರವಾಗುವುದು. ಗಂಟೆ 34 ನಿಮಿಷಗಳ ಸಮಯ ಪ್ರಕಟಣೆ, ಆನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆತ್ಮೀಯ ರೈತ ಬಾಂಧವರೇ, ಇದೇ ಗುರುವಾರ ದಿನಾಂಕ 24 ಸಂಜೆ 5:30-6 ಪ್ರಸಾರವಾಗುವ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದ ವಿಷಯ ರಾಷ್ಟೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಸಮಗ್ರ ಕೃಷಿ ಪದ್ಧತಿ. ಮಾಹಿತಿ ಪಡೆಯಲು ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2237-0499, STD ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ಸರ್ವರ ಸಬಲೀಕರಣಕ್ಕೆ ಒತ್ತು, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಯೋತ್ಪಾದನೆ ವಿರುದ್ಧ ಒಗ್ಗೂಡಿ ಹೋರಾಡುವುದು ಅಗತ್ಯ, ರಾಜನಾಥ್ ಸಿಂಗ್. ದೆಹಲಿಯಲ್ಲಿ ಭಾರತ ಇರಾನ್ ವಿದೇಶಾಂಗ ಸಚಿವರ ಸಮಾಲೋಚನೆ, ದ್ವಿಪಕ್ಷೀಯ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ. ಅಗತ್ಯ ಔಷಧಿಗಳ ರಾಷ್ಟೀಯ ಪಟ್ಟಿಗೆ ಕರೋನರಿ ಸ್ಟಂಟ್ ಸೇರ್ಪಡೆ, ಕೇಂದ್ರದ ಅಧಿಸೂಚನೆ. ವಾರ್ತೆಗಳ ವಿವರ: ಗುಜರಾತ್ ವಿಧಾನಸಭೆಗೆ ಮುಂದಿನ ತಿಂಗಳು ಚುನಾವಣೆ ನಡೆಯಲಿದ್ದು, ವಿವಿಧ ಪಕ್ಷಗಳ ಪ್ರಚಾರ ಬಿರುಸುಗೊಂಡಿದೆ. ಬಿಜೆಪಿಯ ಹಿರಿಯ ಮುತ್ಸದ್ದಿ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಹೇಸನಾದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ, ಗುಜರಾತ್ ಮಾದರಿ ದೇಶಕ್ಕೆ ಮಾದರಿಯಾಗಿದೆ, ಮುಂದಿನ 25 ವರ್ಷಗಳಲ್ಲಿ ಗುಜರಾತ್ ಮತ್ತಷ್ಟು ಪ್ರಗತಿ ಹೊಂದಲಿದೆ ಎಂದು ತಿಳಿಸಿದ್ದಾರೆ. ಪಕ್ಷ ಮತ್ತು ವ್ಯಕ್ತಿಗಿಂತ ದೇಶ ದೊಡ್ಡದು ಎಂದು ಹೇಳಿದ ಅವರು, ಗುಜರಾತ್ನಲ್ಲಿ ಭಾರತೀಯ ಜನತಾ ಪಕ್ಷ ಎಲ್ಲ ಸಮಾಜದ ಸಬಲೀಕರಣಕ್ಕೆ ಆದ್ಯತೆ ನೀಡಿದೆ ಎಂದು ತಿಳಿಸಿದರು. ಬಿಜೆಪಿ ಪಕ್ಷ ಅಭಿವೃದ್ಧಿಯ ಕಡೆಗೆ ಆದ್ಯತೆ ನೀಡಿದೆ, ಅದರಲ್ಲೂ ನೀರಾವರಿ, ಕೃಷಿ, ಮೂಲಸೌಕರ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ಕಳೆದ 20 ವರ್ಷಗಳಿಗೂ ಅಧಿಕ ಸಮಯದಿಂದ ರಾಜ್ಯದಲ್ಲಿ ಕಲ್ಪಿಸಲಾಗಿದೆ. ಹೀಗಾಗಿಯೇ ರಾಜ್ಯದ ಎಲ್ಲ ಭಾಗಗಳು ಬದಲಾವಣೆ ಕಂಡಿವೆ ಎಂದು ಹೇಳಿದರು. ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರು ದಾಖಲೆಯ ಸಂಖ್ಯೆಯಲ್ಲಿ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕು ಚಲಾಯಿಸಬೇಕು ಎಂದು ಅವರು ಮನವಿ ಮಾಡಿದರು. ಬಿಜೆಪಿಯ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ದಾಹೋಡ್, ವಡೋದರಾ, ಭಾವನಗರದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ರಾಜ್ಕೋಟ್ನ ಜಸ್ದನ್ನಲ್ಲಿ ಬಿಜೆಪಿಯ ಹಿರಿಯ ಮುಖಂಡ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಹಾಗೂ ಮಾಜಿ ಕೇಂದ್ರ ಸಚಿವ ಮನೀಶ್ ತಿವಾರಿ, ಮತ್ತೊಬ್ಬ ಹಿರಿಯ ಮುಖಂಡ ಅಲೋಕ್ ಶರ್ಮಾ ವಿವಿಧ ಭಾಗಗಳಲ್ಲಿ ಪ್ರಚಾರ ನಡೆಸಲಿದ್ದಾರೆ. ಆಮ್ ಆದ್ಮಿ ಪಕ್ಷದ ಹಿರಿಯ ಮುಖಂಡ ಹಾಗೂ ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್, ಪಕ್ಷದ ಮುಖಂಡ ರಾಘವ್ ಚಡ್ಡಾ ನೇತೃತ್ವದಲ್ಲಿ ಪಠಾಣ್ ಮತ್ತು ನೈಜರ್ನಲ್ಲಿ ರೋಡ್ ಶೋ ನಡೆಸಿದರು. ಗುಜರಾತ್ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿದೆ ಎಂದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಹೇಳಿದ್ದಾರೆ. ರಾಜಸ್ಥಾನದ ಜೈಪುರದಲ್ಲಿ ಇಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಧಾರ್ಮಿಕ ಮತಾಂತರ ಹೆಚ್ಚುತ್ತಿರುವುದು ಕಳವಳಕಾರಿ ಸಂಗತಿ, ಇದರ ಬಗ್ಗೆ ಸುಪ್ರೀಂಕೋರ್ಟ್ ಕೂಡ ಆತಂಕ ವ್ಯಕ್ತಪಡಿಸಿದೆ ಎಂದು ತಿಳಿಸಿದ್ದಾರೆ. ರಾಜಸ್ಥಾನದಲ್ಲಿ ಈ ರೀತಿಯ ಮತಾಂತರ ಹೆಚ್ಚಾಗುತ್ತಿದ್ದು ಇಲ್ಲಿನ ರಾಜ್ಯ ಸರ್ಕಾರ ಅದರ ತಡೆಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಇಂಡೋ ಪೆಸಿಫಿಕ್ ವಲಯದಲ್ಲಿ ಮುಕ್ತ ಮತ್ತು ನ್ಯಾಯೋಚಿತ ಮಾರ್ಗಗಳನ್ನು ಅಳವಡಿಸಿಕೊಳ್ಳುವುದು ಅಗತ್ಯವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಕಾಂಬೋಡಿಯಾದಲ್ಲಿ ಇಂದು ನಡೆದ 9ನೇ ಆಸಿಯಾನ್ ದೇಶಗಳ ರಕ್ಷಣಾ ಸಚಿವರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಈ ವಲಯದ ಎಲ್ಲ ರಾಷ್ಟಗಳ ಸಾರ್ವಭೌಮತೆ ಮತ್ತು ಸಮಗ್ರತೆಯನ್ನು ಎತ್ತಿಹಿಡಿಯುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಶಾಂತಿ ಮತ್ತು ಸ್ಥಿರತೆ ಕಡಿಮೆಯಾಗದಂತೆ ಹೆಚ್ಚಿನ ಆದ್ಯತೆ ನೀಡಬೇಕಾಗಿದೆ, ಇದಕ್ಕೆ ಭಾರತ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಇಂಡೋ ಪೆಸಿಫಿಕ್ ವಲಯದಲ್ಲಿನ ಸಮುದ್ರದ ವಿವಾದಗಳು ಸೇರಿದಂತೆ ಮತ್ತಿತರ ವಿಷಯಗಳನ್ನು ಶಾಂತಿಯುತವಾಗಿ ಮತ್ತು ಅಂತಾರಾಷ್ಟೀಯ ಕಾನೂನಿಗೆ ಅನುಗುಣವಾಗಿ ಇತ್ಯರ್ಥಪಡಿಸಿಕೊಳ್ಳಬೇಕಾಗಿದೆ. ದಕ್ಷಿಣ ಚೀನಾದ ಸಮುದ್ರ ನೀತಿ ವಿಷಯದಲ್ಲಿ ಎಚ್ಚರಿಕೆ ವಹಿಸುವ ಅಗತ್ಯವಿದೆ ಎಂದು ಅವರು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಮತ್ತು ಗಡಿಯಾಚೆಗಿನ ಭಯೋತ್ಪಾದನೆ ಅತಿದೊಡ್ಡ ಸವಾಲಾಗಿದ್ದು ಎಲ್ಲರೂ ಇದರ ವಿರುದ್ದ ಒಗ್ಗೂಡಿ ಹೋರಾಟ ಮಾಡುವ ಅಗತ್ಯವಿದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಭಯೋತ್ಪಾದನೆ ಇಂದಿಗೂ ಭದ್ರತಾ ಪಡೆಗಳಿಗೆ ಸವಾಲಾಗಿದ್ದು ಜಾಗತಿಕವಾಗಿ ಕೋವಿಡ್ ಸೋಂಕನ್ನು ಒಟ್ಟಾಗಿ ಎದುರಿಸಿದ ಮಾದರಿಯಲ್ಲೇ ಭಯೋತ್ಪಾದನೆಯನ್ನು ಎದುರಿಸಬೇಕಾಗಿದೆ. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡುವುದು ಸಲ್ಲದು ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಅಸ್ಸಾಂನ ಪೌರಾಣಿಕ ಯುದ್ದವೀರ ಅಹೋಮ್ ಕಮಾಂಡರ್ ಲಚಿತ್ ಬರ್ಬುಕನ್ ಅವರ 400ನೇ ಜನ್ಮದಿನದ ಅಂಗವಾಗಿ 3 ದಿನಗಳ ಕಾರ್ಯಕ್ರಮ ದೆಹಲಿಯಲ್ಲಿ ಇಂದು ಆರಂಭವಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಅಹೋಮ್ ಅವರ ಜೀವನ ಕುರಿತ ಸಾಧನೆಗಳು ಸೇರಿದಂತೆ ಇನ್ನಿತರ ವಿಷಯಗಳ ವಸ್ತು ಪ್ರದರ್ಶನ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ನಿರ್ಮಲಾ ಸೀತಾರಾಮನ್, ಅಸ್ಸಾಂ ಸರ್ಕಾರ ಈ ರೀತಿಯ ವಸ್ತು ಪ್ರದರ್ಶನವನ್ನು ದೇಶಾದ್ಯಂತ ಆಯೋಜಿಸುವ ಮೂಲಕ ಲಚಿತ್ ಬರ್ಬುಕನ್ ಅವರ ಸಾಧನೆಯನ್ನು ಬಿಂಬಿಸುವ ಕೆಲಸ ಮಾಡಬೇಕು ಎಂದು ಕರೆ ನೀಡಿದ್ದಾರೆ. ಅಸ್ಸಾಂ ಸರ್ಕಾರದ ಜೊತೆಗೆ ಕೇಂದ್ರ ಸಂಸ್ಕೃತಿ ಸಚಿವಾಲಯವೂ ಸಹ ಕೈಜೋಡಿಸಿರುವುದು ಶ್ಲಾಘನೀಯ ಎಂದು ಅವರು ತಿಳಿಸಿದ್ದಾರೆ. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಶರ್ಮಾ ಮಾತನಾಡಿ, ಲಚಿತ್ ಬರ್ಬುಕನ್ ಸೇರಿದಂತೆ ಅನೇಕ ಹೋರಾಟಗಾರರನ್ನು ಭಾರತೀಯ ಇತಿಹಾಸದಲ್ಲಿ ನಿರ್ಲಕ್ಷಿಸಲಾಗಿದೆ. ನಿಜವಾದ ಹೀರೋಗಳನ್ನು ಗುರುತಿಸಿ ಅದನ್ನು ಜನರ ಮುಂದೆ ಇಡುವುದು ನಮ್ಮ ಉದ್ದೇಶ ಎಂದು ತಿಳಿಸಿದ್ದಾರೆ. ನಾಳೆ ಗೃಹ ಸಚಿವ ಅಮಿತ್ ಶಾ ಅವರು ಲಚಿತ್ ಬರ್ಬುಕನ್ ಅವರ ಸಾಕ್ಷ್ಯಚಿತ್ರವನ್ನು ಉದ್ಘಾಟಿಸಲಿದ್ದು, ಶುಕ್ರವಾರ ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಲ್ಗೊಳ್ಳಲಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಮುಂದಿನ ವರ್ಷವನ್ನು ಅಂತಾರಾಷ್ಟೀಯ ಸಿರಿಧಾನ್ಯ ವರ್ಷವನ್ನಾಗಿ ಆಚರಿಸಲು ನಿರ್ಧರಿಸಿರುವ ಹಿನ್ನೆಲೆಯಲ್ಲಿ ಅದರ ಪೂರ್ವಭಾವಿ ಕಾರ್ಯಕ್ರಮ ದೆಹಲಿಯಲ್ಲಿ ನಾಳೆ ನಡೆಯಲಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಮತ್ತು ಇನ್ನಿತರ ಪ್ರಮುಖ ನಾಯಕರು ನಾಳಿನ ಪೂರ್ವಭಾವಿ ಆಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 2023ನೇ ವರ್ಷವನ್ನು ಅಂತಾರಾಷ್ಟೀಯ ಸಿರಿಧಾನ್ಯ ವರ್ಷವನ್ನಾಗಿ ಆಚರಿಸಲು ಈಗಾಗಲೇ ನಿರ್ಧರಿಸಲಾಗಿದ್ದು, ಇದರ ಪ್ರಮುಖ ಉದ್ದೇಶ ಸಿರಿಧಾನ್ಯ ಧಾನ್ಯಗಳಿಂದ ಆರೋಗ್ಯಕ್ಕೆ ಆಗುವ ಅನುಕೂಲ, ಪೌಷ್ಟಿಕಾಂಶ, ನಾರಿನಾಂಶ, ಖನಿಜಾಂಶ ಸೇರಿದಂತೆ ಇನ್ನಿತರ ಅನುಕೂಲಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶವನ್ನು ಹೊಂದಲಾಗಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಭಾರತ ಸಿರಿಧಾನ್ಯಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುತ್ತಿದೆ. ಏಷ್ಯಾ ದೇಶಗಳಲ್ಲಿ ಉತ್ಪಾದನೆಯಾಗುವ ಸಿರಿಧಾನ್ಯಗಳ ಪೈಕಿ 80% ಮತ್ತು ಜಾಗತಿಕ ಸಿರಿಧಾನ್ಯಗಳ ಉತ್ಪಾದನೆಯಲ್ಲಿ 20% ಉತ್ಪಾದನೆಯನ್ನು ಭಾರತ ಹೊಂದಿದೆ. ಇತ್ತೀಚೆಗೆ ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆದ G20 ಶೃಂಗಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಿರಿಧಾನ್ಯಗಳಿಂದ ಆಗುವ ಅನುಕೂಲಗಳ ಬಗ್ಗೆ ಮಾಹಿತಿ ನೀಡಿದ್ದರು. ಅಲ್ಲದೆ ಸಿರಿಧಾನ್ಯಗಳ ಬಳಕೆಯಿಂದ ಅಪೌಷ್ಟಿಕತೆ ಮತ್ತು ಹಸಿವಿನ ಸಮಸ್ಯೆಯನ್ನು ಹೋಗಲಾಡಿಸಬಹುದು ಎಂದು ಹೇಳಿದ್ದರು. ಮುಂದಿನ ವರ್ಷ ಅಂತಾರಾಷ್ಟೀಯ ಸಿರಿಧಾನ್ಯಗಳ ಮೇಳ ಆಯೋಜಿಸಲಾಗುತ್ತಿದ್ದು ಸುಸ್ಥಿರ ಆಹಾರ ಭದ್ರತೆಗೂ ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದ್ದರು. 2030 ವೇಳೆಗೆ ಜಾಗತಿಕ ಜನಸಂಖ್ಯೆ 8.5 ಶತಕೋಟಿ ಹಾಗೂ 2050 ವೇಳೆಗೆ 9.7 ಶತಕೋಟಿ ತಲುಪಲಿರುವ ಹಿನ್ನೆಲೆಯಲ್ಲಿ ಹೆಚ್ಚಾದ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರ ಪೂರೈಕೆ ಮಾಡಲು ಸಿರಿಧಾನ್ಯಗಳು ಸಹಕಾರಿಯಾಗಲಿವೆ. ಅಂದಾಜಿನ ಪ್ರಕಾರ ಆಫ್ರಿಕಾ ಮತ್ತು ಏಷ್ಯಾದಲ್ಲಿ 90 ದಶಲಕ್ಷ ಜನರು ತಮ್ಮ ಆಹಾರದ ಪಥ್ಯದಲ್ಲಿ ಸಿರಿಧಾನ್ಯಗಳ ಬಳಕೆಗೆ ಹೆಚ್ಚು ಅವಲಂಬಿತರಾಗಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ದೆಹಲಿಯಲ್ಲಿ ಇಂದು ಇರಾನ್ನ ರಾಜಕೀಯ ವ್ಯವಹಾರಗಳ ವಿದೇಶಾಂಗ ಉಪಸಚಿವ ಬಗೇರಿ ಕನಿ ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು. ಭೇಟಿಯ ಸಮಯದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ಮಾತುಕತೆ, ಪ್ರಾದೇಶಿಕ ವಿಷಯಗಳು, ಜಂಟಿ ಸಮಗ್ರ ಕ್ರಿಯಾ ಯೋಜನೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಪ್ರಸಾರ ಭಾರತೀಯ ಸಂಸ್ಥಾಪನಾ ದಿನದ ರಜತ ಮಹೋತ್ಸವವನ್ನು ಇಂದು ಆಚರಿಸಲಾಯಿತು. 1997 ಸಂಸತ್ತಿನಲ್ಲಿ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ಪ್ರಸಾರ ಭಾರತಿಗೆ ಸ್ವಾಯತ್ತ ಸಂಸ್ಥೆಯ ಸ್ಥಾನಮಾನ ನೀಡಿ ದೂರದರ್ಶನ ಮತ್ತು ಆಕಾಶವಾಣಿಯನ್ನು ಪ್ರತ್ಯೇಕಿಸಲಾಯಿತು. ಪ್ರಸಾರ ಭಾರತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೌರವ್ ದ್ವಿವೇದಿ ಮಾತನಾಡಿ, ದೇಶ ಮತ್ತು ವಿಶ್ವ ಯಾವಾಗಲೆಲ್ಲ ಸವಾಲು ಎದುರಿಸಿದೆಯೋ ಅಂತಹ ಸಮಯದಲ್ಲಿ ನಾವು ಜೊತೆಯಾಗಿ ನಿಂತಿದ್ದೇವೆ ಎಂದು ತಿಳಿಸಿದ್ದಾರೆ. ಅಗತ್ಯ ಔಷಧಿಗಳ ರಾಷ್ಟೀಯ ಪಟ್ಟಿಯಲ್ಲಿ ಪರಿಧಮನಿಯ ಸ್ಟಂಟ್ ಅಂದರೆ ಕೊರೋನರಿ ಸ್ಟಂಟ್ ಸೇರ್ಪಡೆ ಮಾಡಲು ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಜೀವ ಉಳಿಸುವ ವೈದ್ಯಕೀಯ ಸಾಧನಗಳು ದೇಶದಲ್ಲಿ ಕೈಗೆಟುಕುವ ದರದಲ್ಲಿ ಸಿಗುವಂತೆ ಮಾಡುವ ಉದ್ದೇಶವನ್ನು ಹೊಂದಲಾಗಿದೆ. ರಾಷ್ಟೀಯ ಔಷಧಿಗಳ ತುರ್ತುಪಟ್ಟಿಯಲ್ಲಿ ಕೊರೋನರಿ ಸ್ಟಂಟ್ಗಳನ್ನು ಸೇರಿಸುವ ಸಂಬಂಧ ರಚಿಸಲಾಗಿದ್ದ ತಜ್ಞರ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಈ ಅನುಮೋದನೆ ನೀಡಿದೆ. ಅನುಮೋದನೆಯನ್ನು 2 ವಿಭಾಗಗಳಲ್ಲಿ ನೀಡಲಾಗಿದ್ದು ಅದರಲ್ಲಿ ಇನ್ನು ಮುಂದೆ ಈ ಸ್ಟಂಟ್ಗಳಿಗೆ ರಾಷ್ಟೀಯ ಔಷಧ ಬೆಲೆ ಪ್ರಾಧಿಕಾರ ದರವನ್ನು ನಿಗದಿ ಮಾಡಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಗುರು ತೇಗ್ ಬಹದ್ದೂರ್ ಅವರ ಹುತಾತ್ಮ ದಿನದ ಮುನ್ನಾ ದಿನವಾದ ಇಂದು ಅವರಿಗೆ ನಮನ ಸಲ್ಲಿಸಿದ್ದಾರೆ. ರಾಷ್ಟಪತಿಗಳು ತಮ್ಮ ಸಂದೇಶದಲ್ಲಿ ಗುರು ತೇಗ್ ಬಹದ್ದೂರ್ ಅವರು ಇಡೀ ತಮ್ಮ ಜೀವನವನ್ನು ಧರ್ಮಕ್ಕಾಗಿ ತ್ಯಾಗ ಮಾಡಿದ್ದಾರೆ, ಅದನ್ನು ಎಲ್ಲರೂ ಸ್ಮರಿಸಬೇಕಾಗಿದೆ ಎಂದು ಹೇಳಿದರು. ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡುವ ನಿಟ್ಟನಲ್ಲಿ ಯುನಿಸೆಫ್ ಮತ್ತು ರಾಷ್ಟೀಯ ಚಲನಚಿತ್ರ ಅಭಿವೃದ್ದಿ ನಿಗಮ ಕೈಜೋಡಿಸಿವೆ. ಗೋವಾದಲ್ಲಿ ನಡೆಯುತ್ತಿರುವ 53ನೇ ಭಾರತೀಯ ಅಂತಾರಾಷ್ಟೀಯ ಚಿತ್ರೋತ್ಸವದಲ್ಲಿ ಈ ಎರಡೂ ಸಂಸ್ಥೆಗಳು ಮಕ್ಕಳ ಹಕ್ಕುಗಳನ್ನು ರಕ್ಷಿಸುವ ಮತ್ತು ಈ ಬಗ್ಗೆ ಅರಿವು ಮೂಡಿಸುವ ಚಿತ್ರಗಳನ್ನು ಹೆಚ್ಚು ಉತ್ತೇಜಿಸಲು ಮುಂದಾಗಿವೆ. 9 ದಿನಗಳ ಚಲನಚಿತ್ರೋತ್ಸವದಲ್ಲಿ ಯುನಿಸೆಫ್ ಮತ್ತು ರಾಷ್ಟೀಯ ಚಲನಚಿತ್ರ ಅಭಿವೃದ್ದಿ ನಿಗಮ 6 ಚಿತ್ರಗಳನ್ನು ಜಂಟಿಯಾಗಿ ಪ್ರದರ್ಶಿಸಿದ್ದು ಈ ಎಲ್ಲ ಚಿತ್ರಗಳು ಮಕ್ಕಳ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವಂತಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ವರ ಸಬಲೀಕರಣಕ್ಕೆ ಒತ್ತು, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಯೋತ್ಪಾದನೆ ವಿರುದ್ದ ಒಗ್ಗೂಡಿ ಹೋರಾಡುವುದು ಅಗತ್ಯ, ರಾಜನಾಥ್ ಸಿಂಗ್. ದೆಹಲಿಯಲ್ಲಿ ಭಾರತ ಇರಾನ್ ವಿದೇಶಾಂಗ ಸಚಿವರ ಸಮಾಲೋಚನೆ, ದ್ವಿಪಕ್ಷೀಯ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ. ಅಗತ್ಯ ಔಷಧಿಗಳ ರಾಷ್ಟೀಯ ಪಟ್ಟಿಗೆ ಕೊರೋನರಿ ಸ್ಟಂಟ್ ಸೇರ್ಪಡೆ, ಕೇಂದ್ರದ ಅಧಿಸೂಚನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಕರ್ನಾಟಕ. ಈಗ ಕೇಳಿ ಪ್ರಸಾರ ಭಾರತಿಯ 25ನೇ ವರ್ಷದ ಸಂಸ್ಥಾಪನಾ ದಿನದ ಅಂಗವಾಗಿ ಪ್ರಸಾರ ಭಾರತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಶ್ರೀ ಗೌರವ್ ದ್ವಿವೇದಿ ಅವರಿಂದ ಸಂದೇಶ. ಪ್ರಸಾರ ಭಾರತಿ ಕಿ ಆಜ್ ರಜತ ಜಯಂತಿ ಹೈ. ಢಾಯಿ ದಶಕೋ ಕಿ ಇಸ್ ಯಾತ್ರಾ ಕೆ ದೌರಾನ್ प्रसार भारती ने 21वीं सदी के सार्वजनिक प्रसारण सेवा को आकार देने और पोषित करने की दिशा में लंबा सफर तय किया है। दशकों से राष्ट्र की सेवा में प्रसार भारती ने सार्वजनिक प्रसारक को प्रासंगिक, मनोरंजक और अपरिहार्य बनाए रखते हुए कई मील के पत्थर स्थापित किए हैं। देश दुनिया पर आए संकट के क्षणों में प्रसार भारती लोगों के साथ मजबूती से खड़ा रहा है। खुशी के इस अवसर पर प्रसार भारती परिवार, दर्शकों और श्रोताओं को मेरी हार्दिक बधाई। ऑन इट्स सिल्वर जुबली टुडे, प्रसार भारती हैज कम अ लॉन्ग वे शेपिंग एंड नर्चरिंग द पब्लिक सर्विस ब्रॉडकास्टिंग ऑफ द 21st सेंचुरी। ओवर द डेकेड्स, प्रसार भारती हैज अचीव्ड मेनी माइलस्टोन्स इन इट्स सर्विस ऑफ द नेशन, कीपिंग द पब्लिक ब्रॉडकास्टर रेलिवेंट, एंटरप्राइजिंग एंड इंडिस्पेंसिबल। प्रसार भारती हैज स्टूड स्ट्रॉन्ग विद द पीपल इन टाइम्स ऑफ क्राइसिस एंड सेलिब्रेशन अलाइक। आई कॉन्ग्रेचुलेट द प्रसार भारती परिवार, द व्यूअर्स एंड द लिसनर्स ऑन दिस जॉयस ओकेजन। ಪ್ರಸಾರ ಭಾರತಿ ಇಂದು ತನ್ನ ರಜತ ಮಹೋತ್ಸವವನ್ನು ಆಚರಿಸುತ್ತಿದೆ. ಎರಡೂವರೆ ದಶಕಗಳ ಈ ದೀರ್ಘಾವಧಿಯಲ್ಲಿ ಪ್ರಸಾರ ಭಾರತಿ 21ನೇ ಶತಮಾನದ ಸಾರ್ವಜನಿಕ ಪ್ರಸಾರ ಸೇವೆಗೆ ಹೊಸ ಆಕಾರ ಕೊಟ್ಟು ಪೋಷಿಸುವ ಕೆಲಸವನ್ನು ಮಾಡಿರುವುದು ಶ್ಲಾಘನೀಯ. ಈ 25 ವರ್ಷಗಳಲ್ಲಿ ಪ್ರಸಾರ ಭಾರತಿ ಹಲವು ಮೈಲಿಗಲ್ಲುಗಳನ್ನು ಸ್ಥಾಪಿಸಿದೆ. ದೇಶ ಸೇವೆಯ ತನ್ನ ಕರ್ತವ್ಯದಲ್ಲಿ ಸಾರ್ವಜನಿಕ ಪ್ರಸಾರ ಸೇವೆಯನ್ನು ಪ್ರಸಕ್ತವಾಗಿರಿಸುವುದೇ ಅಲ್ಲದೆ ಉದ್ಯಮಶೀಲತೆ ಹಾಗೂ ಅನಿವಾರ್ಯತೆಯನ್ನು ಮೈಗೂಡಿಸಿಕೊಂಡಿರುವುದು ಖುಷಿಯ ವಿಷಯ. ವಿಷಮ ಪರಿಸ್ಥಿತಿಯಲ್ಲಿ ಹಾಗೂ ಉತ್ಸವಾಚರಣೆಯಂತಹ ಸಂದರ್ಭಗಳಲ್ಲೂ ಪ್ರಸಾರ ಭಾರತಿ ಜನರಿಗೆ ಜೊತೆ ನೀಡಿದೆ. ಸಂತಸದ ಈ ಸಂದರ್ಭದಲ್ಲಿ ಪ್ರಸಾರ ಭಾರತಿ ಪರಿವಾರ, ಕೇಳುಗರು ಹಾಗೂ ವೀಕ್ಷಕರಿಗೆ ನನ್ನ ಅಭಿನಂದನೆಗಳು. ಪ್ರಸಾರ ಭಾರತಿಯ 25ನೇ ವರ್ಷದ ಸಂಸ್ಥಾಪನಾ ದಿನದ ಅಂಗವಾಗಿ ಪ್ರಸಾರ ಭಾರತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಶ್ರೀ ಗೌರವ್ ದ್ವಿವೇದಿ ಅವರಿಂದ ಸಂದೇಶವನ್ನು ಇದುವರೆಗೆ ಆಲಿಸಿದಿರಿ. ಇದರ ಕನ್ನಡ ಅನುವಾದವನ್ನು ಕೂಡ ಕೇಳಿದಿರಿ. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು. ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು. اردو زبان کے پروگرام بھی AIR ایپ پر ملتے ہیں. ஆகாஷ்வாணி அனைத்து தமிழ் நிகழ்ச்சிகளும் நியூஸ் ஆன் AIR ஆப்பில் கிடைக்கும். திசை தேரானாலும் ஆழிசேர் ஆறுகள் முகிலாய் மழையாய் பொழிவது போல் இசை. తెలుగు కార్యక్రమాలు వినాలని ఉందా? మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది. నా స్వరము నీ స్వరము సంగమమై మన స్వరంగా అవతరించి. ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം. എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി. ന്യൂസ് ഓൺ എയർ പ്രോഗ്രാം ബംഗ്ലാ ഭാഷ എখন ভালো ভালো സംഗീത് ഖബർ আর অনেক রকম ভালো പ്രോഗ്രാം শুনে যাচ্ছে. আমিও শুনছি আর আপনারাও এর সাথে যোগদান করুন. তোমার সুর মোদের সুর সৃষ্টি করুন. अथ मराठी भाषा न्यूज ऑन AIR ऐप मध्ये उपलब्ध आहे. माझा तुमचा जुळता तारा मधुर सुरांच्या बरसती धारा. आहा सबसे अनुरोध छे न्यूज ऑन AIR ऐप को डाउनलोड करूं और बिहार के सभी भाषा के कार्यक्रम को सुनूं. हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप. रेडियो ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಇದು ಆಕಾಶವಾಣಿ ಕರ್ನಾಟಕ.